ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮರ ಕೃಷಿ ಹಾಗೂ ವಿವಿಧ ತರಕಾರಿಗಳ ಬೆಳೆಯ ಬಗ್ಗೆ ಅನುಭವ ಕುರಿತು ಎಸ್ ಮೆಹಬೂಬ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದ ಎಸ್ ಮೆಹಬೂಬ್ ಜಾನ್ ಇವರು ನಮ್ಮೊಟ್ಟಿಗಿದ್ದಾರೆ. ಇವರು ಸುಮಾರು 1.5 ಎಕರೆ ಜಮೀನಿನಲ್ಲಿ ಮರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ತೋಟಗಾರಿಕೆ ಕೃಷಿ ಮಾಡ್ತಾ ಇದ್ದಾರೆ, ಜೊತೆಗೆ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮತ್ತು ಪಾರಂಪರಿಕವಾಗಿ ತಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಆಹಾರ ಬೆಳೆಗಳನ್ನೆಲ್ಲ ಬೆಳೀತಾ ಸುಮಾರು 4 ವರ್ಷದಿಂದ ಕೃಷಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಬೆಳೀತಾ ಇರತಕ್ಕಂಥ ಮರ ಕೃಷಿ ಏನಿದೆಯಲ್ಲ, ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನು ತಂದುಕೊಡುವಂಥ ಉದ್ದೇಶದಿಂದ ಈ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಈಗ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಜಾನ್ ಅವರೇ. ನಮಸ್ಕಾರ ಸರ್. ಜಾನ್ ಅವರೇ, ನಾವು ನಿಮ್ಮ ತೋಟವನ್ನೆಲ್ಲ ನೋಡಿದ್ವಿ, ಹೊಲನೆಲ್ಲ ನೋಡಿದ್ವಿ, ಇವತ್ತು ತುಂಬ ಖುಷಿ ಆಗ್ತದೆ. ನಿಮ್ಮ ಈ ಕೃಷಿಯಲ್ಲಿನ ಬದಲಾವಣೆ ನೋಡಿದರೆ ನೀವು ಒಂದು ಪ್ರಗತಿಪರ ರೈತರು, ವಿಶೇಷವಾಗಿ ಹೆಚ್ಚು ಮರ ಕೃಷಿಯನ್ನು ಸಹಿತ ಮಾಡ್ಕೊಂಡು ಹೋಗಿದ್ದೀರಿ ಮತ್ತು ಭೂಮಿಯನ್ನು ತುಂಬ ಸುಧಾರಣೆ ಮಾಡ್ಕೊಂಡಿದ್ದೀರಿ. ತುಂಬ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಯನ್ನೆಲ್ಲ ಸುಧಾರಣೆ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾಯಿದ್ದೀರಿ. ನಿಮ್ಮ ಪರಿಚಯ ಮಾಡಿಕೊಡಿ. ಸರ್, ನಾನು ಎಸ್ ಮೆಹಬೂಬ್ ಜಾನ್ ಅಂತೇಳಿ, ನಾನು 1984 ಕೃಷಿಯಲ್ಲಿ ತೊಡಗಿಕೊಂಡಿನಿ ಸರ್. ನಾನು ಮೂಲತಃ ಕೃಷಿ ಯಾಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಾಯಿಯವರು ಮತ್ತು ನಮ್ಮ ಶಿಕ್ಷಕರಾದ ಅನಿತ್ ಮಿಶ್ರ ಅವರು ನನಗೆ ಪ್ರೇರಣೆ. ಅವಾಗ 1984 ಮಲ್ಲಿಗೆ ಸಣ್ಣ ಅಂತಿಂಥ ಬೆಳೆ ಬೆಳೀತಾ ಇದ್ವಿ. ಆಮೇಲೆ ನನಗೇನಾಯಿತು, ಬಿಟ್ಟು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋದೆ. 1990 ಒಬ್ಬರು ಫಾರೆಸ್ಟ್ನರು ಪರಿಚಯ ಆದಮೇಲೆ ಅವರು ಸುಮಾರು 200 ಗಿಡಗಳು ನನ್ನ ಹೊಲಕ್ಕೆ ತಂದು ಇಳಿಸಿದರು. ಅವರು ಬೈತರನ್ನು ಒಂದೇ ಕಾರಣಕ್ಕಾಗಿ ಆ ಗಿಡಗಳನ್ನು ನಾಟಿ ಮಾಡಿದೆ. ಅದರಲ್ಲಿ ಕೆಲವೊಂದು ಗಿಡಗಳನ್ನು ಕಡಿದು ಕೆಲವು ಹುಂಚಿ ಗಿಡಗಳು ಬಿಟ್ಟೆ. ಅವು ಈಗ ಅವಾಗ ನೆಟ್ಟ ಗಿಡಗಳು ಈಗ 25,000 ರೂಪಾಯಿಯನ್ನು ಪ್ರತಿ ವರ್ಷ ಆದಾಯ ತರ್ತವೆ. ಅದು ನಾನು ಹಾಕಿರೋದು ಹೊಲದಲ್ಲಿ ಅಲ್ಲ, ಓನ್ಲಿ ಬದುವಿನಲ್ಲಿ. ಆ ಪ್ರೇರಣೆಯಿಂದ ನನಗೇನಾಯ್ತು ಅಂದರೆ 2014 ಅರಣ್ಯ ಇಲಾಖೆಗೆ ಹೋದಾಗ ಅವ್ರು ಇನ್ನೊಂದು 2 ವರ್ಷ ಬಿಟ್ಟು ಬರ್ರಿ ಅಂತ ಹೇಳಿದ್ರು. 2015 ಪ್ರತಿ ಗಿಡಗಳನ್ನು ತಂದು ಹಚ್ಚಿದ್ದೇನೆ ನಾನು ಅರಣ್ಯ ಇಲಾಖೆಯಿಂದ ಹಾಗೂ ತೋಟಗಾರಿಕೆ ಇಲಾಖೆಯಿಂದ. ಅವೆಲ್ಲ ಈಗ ನನಗೆ ಫಲ ಕೊಡ್ತಾ ಇದ್ದಾವೆ. ಯಾವ್ಯಾವ ಮರಗಳನ್ನು ಹಾಕಿದ್ದೀರಿ? ನಾನು ಮೊದಲು ಚಿದ್ದು ತೆಂಗು 20 ತಂದು ಹಚ್ಚಿದೆ. ಅವು ಚೆನ್ನಾಗಿ ಬೆಳೆದ ನಂತರ ನೆಕ್ಸ್ಟ್ ಅರಣ್ಯ ಇಲಾಖೆಗೆ ಹೋಗಿ 300 300 ಹೆಬ್ಬೇವು, 150 ನಿಂಬೆ, ಆಮೇಲೆ ಕರಿಬೇವು, ಇವೆಲ್ಲ ಈಗ ನನಗೆ 4 ವರ್ಷದಿಂದ ಪ್ರತಿ ವರ್ಷ ನಿಂಬೆ 10,000 ರೂಪಾಯಿ ಫಲ ಕೊಡ್ತಾವ 150 ಗಿಡಕ್ಕೆ, ಬರೇ ಅವು 3-4 ವರ್ಷದ ಗಿಡ. ಆಮೇಲೆ ತೆಂಗು 4 ವರ್ಷದ ಗಿಡಕ್ಕೆ ಮೊನ್ನೆ 5,000 ರೂಪಾಯಿ ಕಟಾವ್ ಕೊಟ್ಟಿದ್ದೀನಿ. 4 ವರ್ಷದ ಕಾಯಿ ಬಂದಿದ್ದಾವೆ. ಯಾವುದೋ ತೋಟಗಾರಿಕೆ ಇಲಾಖೆಯಿಂದ ಫ್ರೀ ತಂದ್ರ ಸಸ್ಯಗಳು. ಆಮೇಲೆ ಅವರಿಂದ ನಮಗೆ ಏನು ಉಪಯೋಗ ಇದೆ ಅಂದರೆ, ಒಂದು ಗಿಡಕ್ಕೆ 1 ವರ್ಷ 10, 2 ವರ್ಷ, 15, ಒಟ್ಟು ಒಂದು ಗಿಡಕ್ಕೆ 40 ರೂಪಾಯಿ ಹಾಕ್ತಾರೆ. ಅಂದ್ರೆ ನಾವು ಎಷ್ಟೇ ಗಿಡ ತಂದ್ರೆ 30-40,000 ರೂಪಾಯಿ ಬರುತ್ತೆ. ಹಾಗಾಗಿ ನಮಗೆ ಉತ್ತೇಜನ ಕೊಟ್ಟದೆ, ಇನ್ನೂ ಹಾಕ್ಬೇಕಂತ ನನಗೆ. ಅರಣ್ಯ ಇಲಾಖೆಯು ಸಹಿತ ನಿಮಗೆ ಉತ್ತೇಜನ ಹಣ ಕೊಡುತ್ತೆ, ಧನ ಸಹಾಯ ಮಾಡುತ್ತೆ. ಅವರು ನನ್ನ ತೋಟದಲ್ಲಿ ಬಂದು ಇಲ್ಲ ಈ ರೀತಿ ಮಾಡು ಈ ರೀತಿ ಮಾಡೋದು. ನಾನು ಎಲ್ಲಿ ಗಿಡಗಳನ್ನು ಹೊಲದಲ್ಲಿ ಹಚ್ಚಿಲ್ಲ, ಬದುವಿನಲ್ಲಿ ಹಚ್ಚುವುದರಿಂದ ಸವಕಳೆ ಬರೋದಿಲ್ಲ. ಆಮೇಲೆ ಹೊಲದಲ್ಲಿ ಇರುವ ಮಣ್ಣು ಹೊರಗಡೆ ಹೋಗಲ್ಲ, ನಮ್ಮ ಹೊಲದಲ್ಲಿರೋ ಫಲವತ್ತತೆ ನಮ್ಮ ಹೊಲದಲ್ಲಿ ಉಳಿಯುತ್ತೆ. ಹಾಗಾಗಿ ಗಿಡ ಆಮೇಲೆ ಆಳವಾಗಿ ಬೇರು ಹೋದಾಗ ಯಾವಾಗಲೂ ಭೂಮಿ ತಂಪಿರುತ್ತೆ, ಬೇರೆ ಸಸಿಗಳು ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ. ಈಗ 3 ತಿಂಗಳಿಂದ ಒಂದು 500 ಶ್ರೀಗಂಧ ಹಚ್ಚಿದ್ದೇನೆ, ಅದರಲ್ಲಿ ಸುಮಾರು 400 ಒಳ್ಳೆಯ ಹೆಲ್ತಿಯಾಗಿ ಬೆಳೆದಿದ್ದಾವೆ. ಅದರ ನಡಕ್ಕೆ ನಾನು ಏನು ಮಾಡಿದ್ದೇನೆ, ಮತ್ತೆ ಗುಲಾಬಿ ಹಚ್ಚಿದ್ದೇನೆ. ಅಂದರೆ ಒಂದೇ ಬೆಳೆ ಇಲ್ಲ, ಒಂದಕ್ಕಿಂತ ಒಂದು ಪೂರ್ವಕವಾಗಿ ಬೆಳೆ ಬೆಳೀತಾ ಇದ್ದೇನೆ. ಈಗ ಮಾವು ಸುಮಾರು 4 ವರ್ಷದ ಒಂದು 4 ಗಿಡ ಬಿಡ್ತಿದ್ದೋ, ಅದಕ್ಕಿಂತ ಮುಂಚೆ ಹಚ್ಚಿದ್ದು ಅಲ್ಲೇ ಒಂದು 15 ಗಿಡಗಳು ಫಲ ಕೊಡ್ತಾ ಇದ್ದಾವೆ. ಅಂದರೆ ನನಗೆ ಪ್ರತಿದಿನ 300-500 ರೂಪಾಯಿ ನನ್ನ ಹೊಲದಲ್ಲಿ ಆದಾಯ ಬರುತ್ತೆ, ಪ್ರತಿದಿನ ಬರುತ್ತೆ. ಒಂದಿಲ್ಲ ಒಂದು ಆದಾಯ ಬಂದೇ ಬರುತ್ತೆ. ಸೊಪ್ಪು, ಸದಿ, ಕರಿಬೇವು, ಪಾಲಕ, ಒಂದಿಲ್ಲ ಒಂದು ಸೋರೆಕಾಯಿ, ಹೀರೆಕಾಯಿ, ಜವಳಿ, ಒಂದಿಲ್ಲ ಇದು ಓದ್ಕೊಳ್ಳಿ ಇನ್ನೊಂದು ಹಿಂಗೆ ಸಿಕ್ಕೇ ಸಿಗುತ್ತೆ. ಅಂದರೆ ಸಣ್ಣ ಪುಟ್ಟ ತರಕಾರಿ ಬೆಳೆಗಳಿಂದ ಪ್ರತಿದಿನ 500-600 ರೂಪಾಯಿ ಆದಾಯ ಸಿಗ್ತದೆ. ಜೊತೆಗೆ ನಿಮಗೆ ದೀರ್ಘಕಾಲಿಕವಾಗಿರ್ತಕ್ಕಂಥ ಬೆಳೆಗಳೆಲ್ಲ ಇದ್ದಾವೆ, ಆ ಬೆಳೆಗಳಿಂದ ವಾರ್ಷಿಕ ಆದಾಯ ಸಹಿತ ಬರ್ತಾ ಇದೆ. ಈಗ ಹುಣಸೆ ಗಿಡ ವಾರ್ಷಿಕ ಆದಾಯ, ಈ ಶ್ರೀಗಂಧ ಇವೆಲ್ಲ ವಾರ್ಷಿಕ ಆದಾಯ ಅಲ್ಲ. 10 ವರ್ಷ ಹೋದ ಮೇಲೆ ಇದು ನಮ್ಮ ಮಕ್ಕಳಿಗೆ ಇಲ್ಲ ಮುಂದಿನ ಪೀಳಿಗೆಗೆ ಕೋಟ್ಯಾಂತರ ಹಣ ಬರುತ್ತೆ. ಆ ಮುಂದಿನ ನಾವು ಫ್ಯೂಚರನ್ನು ಮನದಲ್ಲಿ ಇಟ್ಕೊಂಡು ನಾವು ಗಿಡ ಬೆಳೆಸ್ಬೇಕು. ಈಗ ನನಗೆ ಬರುತ್ತೆ ಅಂತಂದು ನಾವು ಯಾವತ್ತೂ ಅದು ಆ ಗಿಡ ಬೆಳೆಸೋದ್ರಿಂದ ಒಳ್ಳೆಯ ಗಾಳಿ ಬರುತ್ತೆ, ಆರೋಗ್ಯವಾಗಿರುತ್ತೆ ನಾವು. ಆಮೇಲೆ ಹೊಲದಲ್ಲಿ ಬಂದಾಗ, ಈಗ ನನಗೆ 55 ವರ್ಷ, ಇವತ್ತಿಗೆ ನಾನು ಏನು ಯಾವುದೇ ಹೋಗಿ ಆಸ್ಪತ್ರೆಗೆ ಹೋಗಿಲ್ಲ, ಒಳ್ಳೆ ಗಾಳಿ ಸಿಗುತ್ತೆ. ಈಗ ಸುಮಾರು 4 ವರ್ಷದಿಂದ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಿ. ನೀವು 1984 ಸಹಿತ ಕೃಷಿ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಂಡ್ರಿ, ನಿಮ್ಮ ತಂದೆಯವರಾಗಿರ್ಬೋದು ನಿಮ್ಮ ತಾಯಿಯವರು ಮಾಡ್ತಾ ಇರೋ ಕೃಷಿಗೂ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ, ನೀವು ಯಾವ ಥರದ ಬದಲಾವಣೆಗಳನ್ನು? ಆವಾಗ ಸರ್ಕಾರದಿಂದ ಯಾವುದೇ ಥರದ ಸವಲತ್ತುಗಳಿದ್ದಿಲ್ಲ, ಆಮೇಲೆ ಈಗ ಪ್ರತಿಯೊಂದಕ್ಕೂ ಸರ್ಕಾರದಿಂದ ಸವಲತ್ತಿದೆ. ಅದು ನಾವು ರೈತರಾದರೂ ಹೋಗಿ ಪಡ್ಕೋಬೇಕು, ಪಡ್ಕೊಂಡು ಆಮೇಲೆ ನಾವು ಏನು ಮಾಡ್ತೀವಿ, ಅರಣ್ಯ ಇಲಾಖೆ ಹೋಗಿ ಸಹಾಯಧನ ಕೊಡ್ತಾರಂತಂದು ಗಿಡಗಳು ತಂದು ಗಿಡ ಹಚ್ತೀವಿ. ಕೆಲವು ರೈತರು ಹಚ್ಚೋದೇ ಇಲ್ಲ. ಆ ರೀತಿ ಯಾವತ್ತೂ ರೈತರು ಮಾಡಬಾರ್ದು. ಈ ಮೂಲಕ ಅವರಿಗೆ ನಾನು ಕಳಕಳಿಯಲ್ಲಿ ವಿನಂತಿಸ್ತೀನಿ. ಯಾಕಂದರೆ ಒಂದು ಗಿಡ ಬೆಳೆದ್ರೆ ಒಂದು ಗಿಡದಿಂದ 100 ಜನ ಆರೋಗ್ಯವಾಗಿರ್ತಾರೆ. ಒಂದು ಗಿಡದಿಂದ ನಾನು ನನ್ನ ಹೊಲದಲ್ಲಿ 1,000 ಗಿಡ ಬೆಳೆದ್ರೆ 1,000 ನಮ್ಮ ಊರಿನ ಜನರು ಆರೋಗ್ಯವಾಗಿರ್ತಾರೆ. ಆ ಮುಖಾಂತರವಾಗ್ಯಾರ ನಾವು ಗಿಡಗಳು ಬೆಳೆಸ್ಬೇಕಂತೇಳಿ. ಅಂದರೆ ಒಂದು ರೀತಿಯಿಂದ ಅರಣ್ಯ ಕೃಷಿ ಮಾಡೋದ್ರ ಮೂಲಕ ಪರಿಸರ ಸ್ವಚ್ಛವಾಗ್ತಾ ಹೋಗ್ತದೆ, ಉತ್ತಮವಾಗಿರ್ತಕ್ಕಂಥ ಹವಾಮಾನ ಈ ಥರದ್ದೆಲ್ಲ ಇರ್ತದೆ ಅಂತ ಹೇಳ್ತಿದ್ದೀರಿ. ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೇಬೇಕು, ನಾನು ಈ ರೀತಿ ಬದಲಾವಣೆ ಆಗಲೇಬೇಕಂತಕ್ಕಂಥ ಒಂದು ಉತ್ಸಾಹ ಯಾವಾಗಿನಿಂದ ಬಂತು ನಿಮಗೆ? 2018 ಕೃಷಿ ವಿಸ್ತರಣಾಧಿಕಾರಿಗಳು ನಮಗೆ 1 ತಿಂಗಳ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು. ಕೃಷಿ ಪ್ರವಾಸದಲ್ಲಿ ನಾನು ಅಲ್ಲೆಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ಹೋಗಿದ್ರಿ? ನಾವು ಮಹಾರಾಷ್ಟ್ರಕ್ಕೆ ಹೋದ್ವಿ. ಅಲ್ಲಿ ಕನ್ನೆರೆ ಮಠ ಅಂತೇಳಿ, ಅಲ್ಲಿ ಒಬ್ಬರು 1 ಎಕರೆ ಭೂಮಿಯಲ್ಲಿ 1 ಲಕ್ಷ ರೂಪಾಯಿ ಬೆಳೆ ಸಮಗ್ರ ಕೃಷಿ ಬೆಳೀತಾ ಇದ್ರು. 101 ಬೆಳೆ ಬೆಳೀತಾರೆ. ನಾನು ಆ ರೀತಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಮುಂದೆ ಹೆಚ್ಚಿಗೆ ಬೇಕಂದರೆ ನಾನು ಎಮ್ಮೆ, ಆಕಳ, ಕುರಿ ಇಂಥವು ಮಾಡಿದರೆ ಮಾತ್ರ ನನಗೆ ಸಾವಯವ ಗೊಬ್ಬರ ಸಿಗುತ್ತೆ. ನನಗಿನ್ನೂ ಅದು ಆ ಥರ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಕೋಳಿ, ಕುರಿ, ಟೆಗರು ನಾನೇ ಗೊಬ್ಬರವನ್ನು ಸಂಪಾದನೆ ಮಾಡ್ಕೊಂಡು ಇನ್ನೂ ಕಾಡು ಮೆಣಸು, ಏಲಕ್ಕಿ, ಲವಂಗ ಹಾಕ್ಬೇಕಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈಗ ಇಷ್ಟೆಲ್ಲ ಕೃಷಿ ಮಾಡಬೇಕಂದ್ರೆ ನೀರಿನ ಸೌಕರ್ಯ ಬಹಳ ಮುಖ್ಯ. ನಿಮ್ಮ ಹೊಲದ ಸುತ್ತಮುತ್ತ ನಿಮ್ಮ ಪರಿಸರದಲ್ಲಿ ನೀರಿನ ಪ್ರಮಾಣ ಹೇಗಿದೆ, ಮತ್ತು ಅದರ ಲಭ್ಯತೆ ಹೇಗಿದೆ, ಮತ್ತು ಈ ಭಾಗದಲ್ಲಿ ಮಳೆಯ ಪ್ರಮಾಣ ಹೇಗಿದೆ, ಇದನ್ನು ಒಂದಿಷ್ಟು ಹೇಳಿ ಸರ್. ಇಲ್ಲಿ ನಮಗೆ ಮಳೆ ಪ್ರಮಾಣ ಭಾಳ ಚೆನ್ನಾಗಿದೆ. ನಮ್ಮ ಹೊಲದ ಎದುರುಗಡೆ ಕೆರೆ ಇದೆ ಸರ್, ನಮಗೆ ಬೋರ್ ರೀಚಾರ್ಜ್ ಆಗುತ್ತೆ. ನಾನು ಯಾವತ್ತೂ ನಾನು ಕರೆಂಟನ್ನು ಕಾಯಲ್ಲ ಸರ್. ನಾನು 2003 ಒಂದು ಹೊಂಡವನ್ನು ಎತ್ತರದಲ್ಲಿ ಕಟ್ಸಿದ್ದೀನಿ ಸರ್. ಅಂದರೆ ಸ್ವಂತ ಹಣದಲ್ಲಿ 70,000 ರೂಪಾಯಿ ಖರ್ಚು ಮಾಡಿ ನಾನು ಬೆಳಗಾ ಮುಂಜಾನೆ 4 ಗಂಟೆಗೆ ಬಂದು ಆ ನೀರಿನಿಂದ ನೀರು ಹಾಸಿ 9 ಗಂಟೆವರೆಗೆ ನಾನು ಕೆಲಸ ಮಾಡ್ತೀನಿ ಸರ್. ಆ 9 ಗಂಟೆ ಮೇಲಿಂದ ನಾನು ನೀರು ಹಾಸೋದು ಏನು ಮಾಡಲ್ಲ ಸರ್, ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಸರ್. ಇಲ್ಲಿ ನೀವು ಕೊಳವೆ ಬಾವಿ ಹಾಕ್ಸಿದ್ರಿ? ಆ ಕೊಳವೆ ಬಾವಿ ಇದೆ ಸರ್. ಸುಮಾರು ಇಲ್ಲಿ ನಮ್ಮ ಕೆರೆ ಇದ್ದರೂ ನಮಗೆ ನೀರು ಬಿದ್ದಿಲ್ಲ ಸರ್. ನಮ್ಮ ಹೊಲದಲ್ಲಿ ಕೆರೆ ಎದುರಿಗಿದ್ದರೂ ನೀರು ಬಿದ್ದಿಲ್ಲ. ಕೆರೆ ಕೆಳಗಡೆ ನಮ್ಮದು ಗದ್ದೆ ಇದೆ, ಅಲ್ಲಿ ಬೋರ್ ಹಾಕ್ಸಿ ಸರ್. ಅಲ್ಲಿಂದ ಒಂದು 50 ಪೈಪ್ ಲೈನ್ ಮಾಡಿ ಇಲ್ಲೊಂದು ಹೊಂಡ ಕಟ್ಟಿಸಿ ಆ ಹೊಂಡದಿಂದ ನೀರನ್ನು ಲಿಫ್ಟ್ ಮಾಡ್ತೀವಿ ಸರ್. ಇದು ಎತ್ತರ ಪ್ರದೇಶ ಇರೋದ್ರಿಂದ ಬಿದ್ದಿಲ್ಲ ಅಂತೀರೋ ನಿಮಗೆ ಏನು? ಇಲ್ಲ ಸರ್, 84 ಸುಮಾರು 20 ವರ್ಷ ಕೆರೆ ಒಣಗೋಗಿತ್ತು. ಈಗ ಈ ಕೆರೆ ಸಿಂಗಟ್ಲೂರು ಏತ ನೀರ ಯೋಜನೆಯಿಂದ 3 ವರ್ಷದಿಂದ ನೀರು ಬರ್ತಾ ಇದೆ. ಇನ್ನು ಮುಂದೆ ನಾನು ಹೊಲದಲ್ಲಿ ಬೋರ್ ಹಾಕಿಸಿದ್ರೆ ನೀರು ಬಿಡಬಹುದು. ಹೊಳೆಯಿಂದ ನೀರು ಬಂದಿಂದ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಸಮಗ್ರವಾಗಿ ನೀರಿನ ಸೌಲಭ್ಯ ದೊರಕ್ತಾ ಇದೆ ಸರ್. ಈಗ ನೀವು ಯಾವುದೇ ಕೃಷಿ ಮಾಡಿದ್ರು ಸಹಿತ ನಮ್ಮ ಒಬ್ಬ ಕೃಷಿಕನಿಗೆ ಒಂದು ಮೂಲ ಬಂಡವಾಳ ಅಂತ ಬೇಕು ಅಂತ ನೀವು ಏನೇ ಮಾಡಿದ್ರು ಸಹಿತ, ಈಗ ಬೀಜ ತರೋದಾಗಿರ್ಬೋದು, ಗೊಬ್ಬರಗಳ ತರೋದಾಗಿರ್ಬೋದು, ಔಷಧಿ ಉಪಚಾರಕ್ಕೆ ಆಗಿರ್ಬೋದು, ಈ ಥರದ ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಳ್ತೀರಿ ಸರ್? ಗೊಬ್ಬರ ಬೀಜ ಉದ್ರಿ ತರ್ತೀನಿ ಸರ್ ನಾನು ಒಂದು ಅಂಗಡಿಯಲ್ಲಿ. ಆಮೇಲೆ ಕೆಲವೊಂದು ನಮ್ಮ ತಾಯಿಯವರು ನಮಗೆ ಹಣ ಸಹಾಯ ಮಾಡ್ತಾರೆ. ನಮ್ಮ ತಾಯಿಯವರು ಈಗ 85 ವರ್ಷ ಆದರೂ ಈಗಲೂ ಹೊಲದಲ್ಲಿ ಬಂದು ಅವರು ಕೆಲಸ ಮಾಡ್ತಾರೆ, ಆಳಿನ ಜೊತೆಗೆ ಇರ್ತಾರೆ ಸರ್. ಅವ್ರು ನನಗೆ ಹಣಕಾಸಿನ ಸಹಾಯ ಮಾಡ್ತಾರೆ ಸರ್ ನಮ್ಮ ತಾಯಿಯವರು. ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಸರ್. ನನಗೆ ಸರಿ ಇನ್ನು ಕಣ್ಣು ಕಾಣಲ್ಲ, ನಮ್ಮ ತಾಯಿಯವರು ಸುಮಾರು 1 ಕಿಲೋಮೀಟರ್ ನೋಡ್ತಾರೆ ಸರ್, ಅಷ್ಟು ಕಣ್ಣು ಚೆನ್ನಾಗಿದ್ದಾವೆ ಸರ್. ನಮ್ಮ ಅಲ್ಲೇ ಕಣ್ಣು ಹೋಗಿಬಿಟ್ಟಿದ್ದಾವೆ ಸರ್. ಈ ನಿಮ್ಮ 6 ಎಕರೆ ಈ ಕೃಷಿಯಲ್ಲಿ ಒಂದು ತೋಟಗಾರಿಕೆ ಅನ್ಬೋದು, ಇದನ್ನು ಅರಣ್ಯ ಕೃಷಿ ಅಂತ ಅನ್ಬೋದು ಅಂತೇಳಿ, ಇಲ್ಲಿ ಎಷ್ಟು ಜನ ನೀವು ಮನೆಯವರು ಇದರಲ್ಲಿ ತೊಡ್ಕೊಂಡಿದ್ದೀರಿ ಸರ್? ನಾವು ಟೋಟಲ್ ಇರೋದು ಮನೆಯಲ್ಲಿ 16 ಜನ ಸರ್. 16ರಲ್ಲಿ ನಾನು ನಮ್ಮ ತಾಯಿ ಬಿಟ್ಟರು ಯಾರೋ ಇಲ್ಲಿ ಇದಕ್ಕೆ ಇದು ಮಾಡಲ್ಲ ಸರ್. ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿಬಿಡ್ತಾರೆ ಸರ್. ಒಬ್ಬರು ಮೀನುಗಾರಿಕೆ ಇಲಾಖೆಗೆ ಅದರ, ಒಬ್ಬರು LSA ಮಾಡ್ತಾರೆ, ಅವರು ಕಾಂಟ್ರಾಕ್ಟ್ ಮಾಡ್ತಾನೆ ಸರ್, ಅವ್ರು ಹೋಗಿಬಿಡ್ತಾರೆ. ಇದರಲ್ಲಿ ನಾನು ಮಾಡ್ಕೊಂತ ಹೋಗ್ತೀನಿ ಸರ್. ಆಮೇಲೆ ಸರ್ ಇನ್ನೊಂದು ರೈತರಿಗೆ ಏನು ಹೇಳ್ಬೇಕಂದ್ರೆ, ಗಿಡಗಳು ಪೂರ್ತಿ ಹೊಲದಲ್ಲಿ ಹಾಕ್ಬೇಕಂತ ಏನಿಲ್ಲ ಸರ್. ತಮ್ಮ ಹೊಲದ ಬದುವಿನ ಸುತ್ತ ಹಾಕಿಬಿಟ್ರೆ ಮಣ್ಣನ್ನು ಕೊಚ್ಕೊಂಡು ಹೋಗಲ್ಲ, ಆಮೇಲೆ ಭೂಮಿ ಯಾವಾಗಲೂ ತಂಪಿರುತ್ತೆ ಸರ್. 1-2 ಎಕರೆ ಇತ್ತಂದರೆ ಆ 2 ಎಕರೆ ಭೂಮಿಗೆ 4 ಬದುವು ಮಾಡ್ಕೊಂಡ್ರೆ ನೀರು ಅಲ್ಲೇ ಹಿಂಗುತ್ತೆ ಸರ್. ನೀರು ಹಿಂಗುತ್ತೆ, ಮತ್ತು ಆ ಬೇರು ಹಿಡ್ಕಂದ್ರೆ ಈ ನೀರು ಸುಮಾರು 1 ಫರ್ಲಾಂಗ್ ದೂರ ಅಂತರ್ಜಲ ಹೆಚ್ಚಾಗುತ್ತೆ ಸರ್. ಈಗ ನಿಮ್ಮ ಭೂಮಿಯನ್ನು ನೋಡಿದರೆ ಸಮತಟ್ಟವಾದ ಭೂಮಿಯಲ್ಲ, ಇದು ಗುಡ್ಡಗಾಡು ಥರ ಕಾಣುತ್ತದೆ. ಮತ್ತು ಇದನ್ನೆಲ್ಲ ಭೂಮಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು ನಿಮಗೆ ಕೃಷಿಗೆ ಅಥವಾ ಹೇಗೆ ಬೇಕೋ ಹೇಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಕೆಲಸ ಹಿಡಿತದೆ, ಮತ್ತು ತುಂಬ ಹಣದ ವೆಚ್ಚವನ್ನು ಆಗ್ತದೆ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಒಂದು ಯಾವುದ್ಯಾವ ಬೆಳೆ ಹಾಕಿದ್ದೇನೆ ಸರ್, ಈಗ ಒಂದು ಮಲ್ಲಿಗೆ ಇದೆ, ಅದರಲ್ಲಿ ಒಂದು 20,000 ರೂಪಾಯಿ ಬರುತ್ತೆ. ಆ 20,000 ರೂಪಾಯಿಂದ ನಾನು ಒಂದು ಮಟ್ಟ ಹೊಲ ಮಾಡ್ಕೋಬೇಕಂದ್ರೆ ಪ್ರತಿ ವರ್ಷ ಒಂದು 6 ಎಕರೆ ಒಂದೇ ವರ್ಷಕ್ಕೆ ಮಾಡೋಕ್ಕಾಗಲ್ಲ ಸರ್. ಪ್ರತಿ ಹಂತವಾಗಿ ಒಂದೊಂದು ವರ್ಷಕ್ಕೆ ಹಂತವಾಗಿ 4 ವರ್ಷದಲ್ಲಿ ಈ ಮಟ್ಟಕ್ಕೆ ಹೊಲ ತಂದಿದ್ದೀನಿ ಸರ್. ಆಮೇಲೆ ಇಲ್ಲಿ ಯಾವುದೇ ಥರದ ಎಲ್ಲಿ ಹೊರಗಡೆ ಸಾಲ ಮಾಡಿಲ್ಲ ಸರ್. ಇದೇ ಬಂಡವಾಳದಲ್ಲಿ ಇದೇ ಮಾಡ್ಕೊಂಡು ಇದರಲ್ಲೇ ನಾನು ಇದು ಮಾಡ್ತೇನೆ. ಆಮೇಲೆ ಸರ್ಕಾರದಲ್ಲೇ ನಮಗೆ ಗ್ರಾಮ ಪಂಚಾಯತಿಯಿಂದ ಸವಲತ್ತಿದ್ರು ನಾನು ಇಲ್ಲಿವರೆಗೂ ಪಡ್ಕೊಂಡಿದ್ದಿಲ್ಲ ಸರ್. ಅರಣ್ಯ ಇಲಾಖೆಯವರು ಮಾತ್ರ ಸಹಾಯಧನ ಕೊಡ್ತಾರೆ ಸರ್ ಗಿಡಗಳಿಗೆ. ನಿಮಗೆ ಉತ್ತಮ ಕೃಷಿಕ ಪ್ರಶಸ್ತಿಯನ್ನೆಲ್ಲ ಕೊಟ್ಟಿದ್ದಾರೆ ಈ ಬಾರಿ, ಆ ಬಗ್ಗೆ ಏನನ್ಸಿತ್ತು? ಮತ್ತು ಸರ್ಕಾರದವ್ರು ನಿಮಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? ಅವರು ಕೊಟ್ಟಮೇಲೆ ಮತ್ತೆ ಇನ್ನೂ ಚೆನ್ನಾಗಿ ನಾನು ಗಿಡಗಳು ಬೆಳೆಸಬೇಕು ಮಾಡಬೇಕು ಅಂತಂದು ನಾನು ಕೃಷಿ ವಿಸ್ತರಣಾಧಿಕಾರಿಯು ಒಂದು KG ಇದು ಕೊಟ್ಟಿದ್ರು ಸರ್, ಏನು ತೊಗರಿ ಬೀಜ. ಅದು 1 ವರ್ಷ ಹಾಕಿದೆ 2 ಚೀಲ ಆಯ್ತು, ಮತ್ತು ಒಂದು ಮರು ವರ್ಷ 2 KG ಹಾಕಿದೆ, ಸುಮಾರು 10 ಕ್ವಿಂಟಲ್ ತೆಗಿಬೇಕಂತ 8 ಕ್ವಿಂಟಲ್ ಬಂತು ಸರ್. ಅವರು ಕೊಡೋ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿಗೆ ನಾನು ಬೆಳಿಬೇಕಂತೇಳಿ ಅಪೇಕ್ಷೆ ಪಡ್ತಾ ಇದ್ದೀನಿ ಸರ್. ಆಮೇಲೆ ಈಗ ತೊಗರಿ ಏನು ಬೆಳೀತಾ ಇದ್ದೀರಲ್ವ, ಆ ಭೂಮಿಯೊಳಗೆ ಒಂದೇ ಬೆಳೆಯನ್ನು ಬೆಳೆಯಲ್ಲ ಸಾಮಾನ್ಯವಾಗಿ, ಹೆಚ್ಚಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದೆ. ಒಂದೇ ಬೆಳೆ ಆದಾಯಕ್ಕಿಂತಲೂ ಹೆಚ್ಚು ಬೆಳೆಗಳಿಂದಲೂ ಆದಾಯ ಹೆಚ್ಚು ಬರ್ತದೆ. ನೀವೇನೇನು ಮಾಡಿದ್ರಿ ಸರ್? ಈಗ ತೊಗರಿಯಲ್ಲಿ ಹುಳಿ ಹಾಕಿದ್ದೀನಿ ಸರ್. ಮೊದಲು ಕಡಲೆ ಹಾಕಿದೆ, ಆ ಕಡಲೆ ಹೊಟ್ಟೆಲ್ಲ ಬಿದ್ದು ಹೊಲ ಫಲವತ್ತತೆ ಹಾಕಿದೆ. ಆಮೇಲೆ ಹುಳ್ಳಿ ಸರ್, ಆ ಹುಳ್ಳಿನೂ ಅಲ್ಲಿ ಎಲೆ ಉದ್ರಿ ನೆಕ್ಸ್ಟಿನ ಮುಂದಿನ ಬೆಳೆಗೆ ಫಲವತ್ತತೆ ಆಗ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಸರ್. ಯಾವತ್ತೂ ರೈತ ಏಕ ಬೆಳೆ ಬೆಳೆಯಬಾರ್ದು, ಅಂತರ್ ಬೇಸಾಯ ಮಿಶ್ರ ಬೆಳೆ ಬೆಳಿಬೇಕು ಸರ್. ಬೆಳೆದ್ರೆ ಮಿಶ್ರ ಬೆಳೆ ಬೆಳೆದ್ರೆ ಅದು ಹೊಲ ಯಾವಾಗಲೂ ಫಲವತ್ತತೆ ಇರ್ತದೆ ಸರ್. ಒಂದೇ ಈಗ ಮೆಕ್ಕೆಜೋಳ ಹಾಕ್ತೀನಿ ಸರ್, ಮೆಕ್ಕೆಜೋಳದಲ್ಲಿ ಯಾರೂ ಇದು ಹಾಕಲ್ಲ, ಏನು ತೊಗರಿ ಹಾಕಲ್ಲ, ಆ ಭೂಮಿಯೆಲ್ಲ ತನ್ನ ಇದು ಕಳ್ಕೊಂಬಿಡ್ತದೆ ಸರ್. ಆದರೆ ಎಷ್ಟೋ ಜನ ಏಕ ಬೆಳೆ ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ತಾರೆ, ಖರ್ಚು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ, ಬರ್ತಾ ಬರ್ತಾ ಇಳುವರಿನೂ ಕಡಿಮೆ ಆಗ್ತಿದೆ. ಈ ಬಗ್ಗೆ ನೀವು ರೈತರಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ ಸರ್? ಈಗ ನಮ್ಮ ಒಬ್ಬ ರೈತ ಆದವನು ಆ ಭೂಮಿಯ ಬಗ್ಗೆ ಗೊತ್ತಿದ್ರೆ ಮಾತ್ರ ಪ್ರತಿದಿನ ಭೂಮಿಗೆ ಹೋಗ್ತಾನೆ ಸರ್. ಬಿತ್ತಿದ ಮೇಲೆ ಸೀದಾ ಎಡೆ ಎಡಕ್ಕೆ ಹೋಗೋದು, ಮೆಕ್ಕೆಜೋಳ ಬೆಳೆದ್ರೆ ಏನು ಬಿಡಪ್ಪ ಹರಿಗಿದ್ರಾತು ಮಾಡಿದ್ರಾತು ಅಂದ್ರೆ ಮಾತ್ರ ಯಾವತ್ತು ಭೂಮಿ ತಾಯಿ ನಮಗೆ ಫಲ ಕೊಡಲ್ಲ, ಆಕೆ ಬಂಜೆ ಆಗ್ತಾಳೆ ಸರ್. ಪ್ರತಿದಿನ ಹೋಗ್ತಿದ್ರೆ ಆ ತಾಯಿ ಖುಷಿ ಪಡ್ತಾಳೆ, ಮಗು ನೋಡಿ ಹೆಂಗೆ ಖುಷಿ ಪಡ್ತಾಳೆ. ಆ ಭೂಮಿ ತಹ ನಾವು ಹೋಗೋದ್ರಿಂದ ಆಕೆ ಖುಷಿ ಪಟ್ಟು ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಯಾವಾಗಲೂ ಒಂದೇ ಬೆಳೆ, ಈಗ 4 ಮಕ್ಕಳು ಇರ್ತಾರೆ ಸರ್, 4 ಮಕ್ಕಳಿದ್ದಾಗ ಎಲ್ಲರಿಗೆ ತಾಯಿ ಮಾತಾಡ್ಸಿದ್ರೆ ಹೆಂಗೆ ಅಲ್ಲಿ ಹೊಲದಲ್ಲಿ ನಾವು 4 ಬೆಳೆ ಬಿದ್ದ ಒಂದಿಲ್ಲ ಒಂದು ಫಲವತ್ತತೆ ಬಂದೇ ಬರುತ್ತೆ ಸರ್. ಹಂಗೆ ಒಂದು ಯಾವ್ದಾರು ಬೆಳೆ ಕೈ ಹಿಡದೇ ಹಿಡಿಯುತ್ತೆ ಸರ್. ನಾವು ನಿಮ್ಮ ಜೊತೆಗೆ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಓಡಾಡ್ತಾ ಇದ್ರೆ ನೀವು ತುಂಬ ಉತ್ಸಾಹದಿಂದ ಗಿಡಗಳನ್ನೆಲ್ಲ ಪರಿಚಯಿಸ್ತಾ ಇದ್ರಿ. ಇದು ಒಂದು ರೀತಿ ನಿಮ್ಮ ಈ ಗಿಡ ಮರಗಳ ಜೊತೆಗೆ ಒಂದು ಸಾವಯವ ಸಂಬಂಧ ಇದೆ ನಿಮಗೆ, ಅದು ನಿಮ್ಮನ್ನು ನೋಡಿದರೆ ಹೆಂಗೆ ಅನಿಸಿದೆ? ಈ ಥರದ ಒಂದು ಸಾವಯವ ಸಂಬಂಧವನ್ನು ಬೆಳೆಸ್ಕೊಳ್ಳುವ ಹಿನ್ನೆಲೆ ಹೆಂಗೆ ಬೆಳೀತು ಇದೆಲ್ಲ ನಿಮಗೆ, ಈ ಥರದ ಒಂದು ಕಾಳಜಿ ಹೇಗೆ ಬೆಳೀತು? ಸರ್, ಅದೇ ನಾನು ಹೇಳ್ತಿಲ್ಲ, ನಮ್ಮ ಶಿಕ್ಷಕರು ನಾನು 1975 ಅವ್ರು ಪಾಠ ಮಾಡ್ಬೇಕಾರೆ ತೆಕ್ಕಲ ಭೂಮಿಯನ್ನು ಹೇಳ್ತಾ ಇದ್ರು ಸರ್. ಅವಾಗಲಿಂದ ನನಗೇನು ತೆಕ್ಕಲ ಭೂಮಿ ಅಂದ್ರೇನು ಅದು ಅವಾಗಿಂದ ತಲೆಕೊರಿತಾ ಇತ್ತು. ನಾನು ಫಸ್ಟ್ ಒಂದು ಗಿಡ ತಂದು ಹಾಕಿದೆ ಸರ್ ಮನೆ ಮುಂದೆ, 10 ರೂಪಾಯಿ ಒಂದು ತೆಂಗಿನ ಗಿಡ, ಅವು ಒಳ್ಳೆ ಚೆನ್ನಾಗಿ ಬೆಳೆಯಕ್ಕಂತು. ದಿನ ಅದಕ್ಕೆ ನಾನು ನೀರು ಬಿಡೋದು, ಓದು ಮಾಡಿ ಗಿಡ ಬೆಳೆದಂಗೆಲ್ಲ ಓ ಈಗ ನಾನು ಅದ್ರ ಜೊತೆಗಿದ್ದರೆ ಗಿಡ ಅದು ತನ್ನಷ್ಟಿತಾನೇ ಚೆನ್ನಾಗಿ ಬೆಳೀತೆ ಅಂತೇಳಿ ಅವಾಗಲಿಂದ ನಾನು ಗಿಡದ ಬಗ್ಗೆ ಭಾಳ ಆಸಕ್ತಿ. ಆಮೇಲೆ ನಾವು ಬಂದು ಗಿಡ ಬಂದು ಸ್ವಲ್ಪ ನಾವು ಹೆಂಗೆ ಕಟಿಂಗ್ ಮಾಡಿಸ್ತೀವಿ ಹಂಗೆ ಕಟ್ ಮಾಡಿದರೆ ತನಸಿತ ಒಳ್ಳೆ ಚೆನ್ನಾಗಿ ಬೆಳೆದು ಫಸಲು ಕೊಡುತ್ತೆ. ಈಗ ನಿಮಗೆ ಒಟ್ಟು ವಾರ್ಷಿಕ ಆದಾಯ ಅನ್ನೋದು ಹೇಗೆ ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಸರ್? ಈಗ ಈ ವಾರ್ಷಿಕ ಆದಾಯ ಅಂದರೆ ಸರ್ ಹುಂಚಿ ಗಿಡದ ಸಿಗುತ್ತೆ ಸರ್, ಸಣ್ಣ ಸಣ್ಣ ಬೆಳೆಗಳದ್ದು ಕೈಗೆ ಲೆಕ್ಕ ಸಿಗಲ್ಲ ಸರ್ ಯಾವುದು, ಯಾಕಂದರೆ ಈಗ ನಾವು ತರಕಾರಿ 500 ರೂಪಾಯಿ ಮಾಡ್ತೀನಿ ಆ ಮನೆ ಖರ್ಚಿಗೆ ಹೋಗಿಬಿಡುತ್ತೆ ಸರ್, ಅದು ಲೆಕ್ಕ ಸಿಗಲ್ಲ. ಈ ಹುಣಸಿ ಗಿಡ ಸರ್ 25 ರೂಪಾಯಿ ಅದು ನೆಟ್ ಅಮೌಂಟ್ ನಮ್ಮ ಕೈ ಸಿಗುತ್ತೆ ಸರ್. ಈಗ ಮಲ್ಲಿಗೆ ಅದು ವಾರ 15,000 20,000 ಹಿಂಗೆ ಅದು ಸಿಗುತ್ತೆ ಸರ್. ಈ ಸಣ್ಣ ಬೆಳೆಗಳು ಲೆಕ್ಕ ಸಿಗಲ್ಲ ಸರ್, ಅವು ಬರ್ತಿರ್ತಾವ ಖರ್ಚು ಮನೆ ವೆಚ್ಚವೆಲ್ಲ ತೂಗಿಸ್ತದೆ ಸರ್, ಮನೆ ಜೀವನ ನಡೆಸ್ತದೆ ಸರ್. ಒಟ್ಟು ಕೃಷಿಯಿಂದ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ನಿಮ್ಗೆ? ಆಗಿದೆ ಸರ್, ಬೆಳವಣಿಗೆನೂ ಆಗ್ತಾ ಇದೆ, ಜೀವನದ ಮಟ್ಟನೂ ಬೆಳವಣಿಗೆ ಆಗ್ತದೆ. ಆರ್ಥಿಕವಾಗಿ ನಾನು ಈಗ 4 ವರ್ಷದಿಂದ ಒಳ್ಳೆ ಚೆನ್ನಾಗಿ ಸಬಲನಾಗಿದ್ದೀನಿ ಸರ್. ಅದರ ಜೊತೆ ಜೊತೆಗೇನೆ ನಾನು ಆರೋಗ್ಯವಾಗಿ ಇದ್ದೀನಿ ಸರ್. ನನಗೆ ಮೂಲ ಮೊದಲು ಆರೋಗ್ಯವಾಗಿದ್ದೀನಿ ಸರ್. ಆರೋಗ್ಯವಾಗಿ ಚೆನ್ನಾಗಿದ್ರೆ ಅದು ತನ್ನಷ್ಟೇ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ. ಡಿಪ್ಲೊಮೊ ಇನ್ ಸಿರಿಕಲ್ಚರ್ ಮಾಡ್ಕೊಂಡಿದ್ದೀರಿ ಹೌದಲ್ವಾ, ರೇಷ್ಮೆ ಕೃಷಿಯ ಬಗ್ಗೆ ಒಂದು ಕೋರ್ಸ್ ಸಹಿತ ಮಾಡಿದ್ದೀರಿ, ರೇಷ್ಮೆ ಕೃಷಿ ಮಾಡಿದ್ರ ಸರ್? 2 ಬೆಳೆ ಬೆಳೆದಿದ್ದೆ ನಾನು, 87 ಮುಗಿದ್ಕೊಳ್ಳಿ 2 ಬೆಳೆ ತೆಗೆದೆ, ನಮ್ದು ನೀರು ಹೋಗ್ಬಿಡುತ್ತೆ ಸರ್. ನಾ ಹರಪ್ಪಳ್ಳಿ ತಾಲೂಕಿನಲ್ಲಿ ಹೋಗಿ ಅಲ್ಲಿ 2 ಬೆಳೆ ತೆಗೆದೆ, ಅಲ್ಲಿ ಹೊಲ ಕೊಡಲಿಲ್ಲ. ಕೊಡೋದಕ್ಕೆ ನಾನು ಏನು ಮಾಡಿದೆ, 300 ರೂಪಾಯಿಗೆ ದುಡಿಯಕ್ಕೆ ಹೋದೆ. ಮತ್ತೆ ಅಲ್ಲೆಲ್ಲೋ ಹೊಲಗಳು ನೋಡ್ತೀವಿ, ಹೊಲ ಬೆಳಿಬೇಕಂತಿದ್ದೆ ಬರ್ತಿದ್ದೆ, ನೀರು ಇರ್ತಿದ್ದಿಲ್ಲ. 2014 ನೀರನ್ನು ಹರಿ ಪ್ರಯತ್ನ ಮಾಡಿ ತಂದು 2014 ಈ 5-6 ವರ್ಷದಲ್ಲಿ ಈ ರೀತಿ ನಾನು ಬೆಳೆದಿದ್ದೀನಿ ಸರ್. ಆಮೇಲೆ ಈ ಹೆಬ್ಬೇವನ್ನು ಮರಗಳ ಬಗ್ಗೆ ಹೇಳಿದ್ರಿ ನೀವು, ಹೆಬ್ಬೇವನ್ನು ಬೆಳೆಯುವುದರಿಂದ ಮತ್ತು ಆ ಮರ ನಿಮ್ಮ ತೋಟದಲ್ಲಿ ಇರೋವರೆಗೂ ಬೇರೆ ಏನೇನು ಪೂರಕವಾಗಿ ಬೆಳೆಯನ್ನು ಬೆಳಿಬೋದು, ಆ ಮರಗಳಿಂದ ನಿಮ್ಗೆ ಯಾವ ರೀತಿ ಆದಾಯ ಬರ್ತದೆ ಸರ್? ಇದು ನನಗೆ ಮೊದಲು ಗೊತ್ತಿದ್ದಿಲ್ಲ. ನಾನು ಒಂದು ಇಂಟ್ನಲ್ಲೇ ನೋಡುವಾಗ ಒಂದು ಗಿಡಕ್ಕೆ ಏನು ಬೆಳಿಬೋದು ಅಂತ ನೋಡಿದೆ. ಆ ಗಿಡಕ್ಕೆ ನಾನು ಮೆಣಸು ಬೆಳೆಸಿದರೆ ಒಂದು ಗಿಡ ಆ 3 ವರ್ಷಕ್ಕೆ 10-25 kg ಮೆಣಸು ಕೊಡುತ್ತಂತ ಓದಿದೆ. ಮತ್ತು ಅದ್ರ ಜೊತೆಗೆ ಪಕ್ಕಕ್ಕೆ ನೆರಳಿದ್ದರೆ ಏನು ಏಲಕ್ಕಿ ಹಾಕ್ಬೋದು ಅಂತೇಳಿ, ಕೆಲವೊಬ್ಬರು ಅಂದರೆ ಈ ಭಾಗಕ್ಕೆ ಬರೋದಿಲ್ಲ ಅಂತೇಳಿ. ಮತ್ತು ನಾನು ಯಾರೋ ಜೊತೆ ಚರ್ಚೆ ಮಾಡಿದೆ, ಅವರಂದರು ಗುಲ್ಬರ್ಗದಲ್ಲಿ ಒಬ್ಬರು ಬೆಳೆದಿದ್ದಾರೆ ಮೆಣಸು ಅಂತೇಳಿ. ಒಂದು ಬಳ್ಳಿ 25 kg ಕೊಟ್ಟರೆ 300-1,000 ರೂಪಾಯಿವರೆಗೂ ಸಿಗುತ್ತೆ ಸರ್. ನನಗೆ ಅಷ್ಟು ಬೇಕಾಗಿಲ್ಲ, 5 kg ಬಂದರೆ ಒಂದು ಬಳ್ಳಿಗೆ 1,000 ರೂಪಾಯಿ ಸಿಕ್ಕರೆ 500 ಬಳ್ಳಿಗೆ 5 ಲಕ್ಷ ರೂಪಾಯಿ ಆಗುತ್ತೆ ಸರ್ 3 ವರ್ಷಕ್ಕೆ. ನನಗೆ ಈ ಮರ ನಾನು ವೇಸ್ಟ್ ಜಮೀನು ಅಲ್ಲ, ಇದೂ ಅಲ್ಲ ಸರ್, ಅಲ್ಲಿ ಏನೂ ಬೆಳೆಯೋದಿಲ್ಲ. ಆದರೂ ಗಿಡ ಬೆಳೆಸಿ ಆಮೇಲೆ ಎಲ್ಲಕ್ಕಿ ಅದಕ್ಕೂ ಒಂದು ಪೂರಕವಾಗಿ ವಾತಾವರಣ ಬೆಳೆಸ್ಬೇಕಂತ ಮಾಡಿದ್ದೀನಿ ಸರ್. ಈಗ ಹೊಸ ತಲೆಮಾರಿನವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈಗ ಹೊಸ ತಲೆಮಾರಿ, ಈಗ ನನ್ನ ಮಗನೇ ಇದ್ದಾನೆ ಸರ್, ಅವನೇನಂತಾನೆ ನಾನು ಬಿ ಆಗಲಿ MBBS ಮಾಡಪ್ಪ ಮಗನೇ ಅಂದರೆ, ಇಲ್ಲಪ್ಪ ಜಿ ಎಲ್ಲರೂ MBBS BE ಮಾಡ್ತಾರೆ, ನಾನು BSc AG ಮಾಡ್ತೀನಿ ಅಂಥೇಳಿ, ಅಗ್ರಿಕಲ್ಚರ್ ಮಾಡ್ತೀನಿ ಅಂಥೇಳಿ ಅವನ ತಲೆಗೆ ಬಂದಿದೆ ಸರ್. ಅದೇ ಥರ ಈಗಿನ ಪೀಳಿಗಳು ಬರ್ತಾ ಇದೆ ಸರ್. ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಎಲ್ಲರ ಹೊಲ ತೊಗೊಂಡು ತೋಟ ಮಾಡಬೇಕಂತೇಳಿ ಬರ್ತಾ ಇದ್ದಾರೆ. ನನಗನ್ಸುತ್ತೆ ನೀವು ಒಬ್ಬ ಒಳ್ಳೆ ಕೃಷಿಯ ಬಗ್ಗೆ ತರಬೇತಿ ನೀಡುವಷ್ಟು ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಈಗ ಹೊಸದಾಗಿ ಕೊರೋನಾ ಬಂದಾಗಲಿಂದ ಕೆಲವರೆಲ್ಲ ನಗರದಿಂದ ಬಂದು ಕೃಷಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರು ತಜ್ಞರನ್ನು ಹುಡುಕಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಏನು ಮಾಡಬೇಕು ಏನು ಬೆಳಿಬೇಕು ಅಂತೇಳಿ ಗೊಂದಲದಲ್ಲಿರ್ತಾರೆ. ಆಗ ನಿಮ್ಮಂಥವ್ರನ್ನ ಅವ್ರು ಭೇಟಿಯಾಗೋದು ಸೂಕ್ತ ಅನಿಸುತ್ತೆ. ಹಾಗಾಗಿ ಜಾನವರೇ, ನಿಮ್ಮನ್ನು ಹುಡುಕಾಡ್ಕೊಂಡು ಬಂದರೆ ನೀವು ಅವ್ರಿಗೆ ಮಾಹಿತಿ ಕೊಡ್ತೀರಾ? ಕೊಡ್ತೀನಿ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಕೊರೋನಾ ಬಂದಾಗ ನಾನು ಮುಳುಗಾಯಿ ಹಾಕಿದ್ದೆ ಸರ್, ಸುಮಾರು 1-3 ಲಕ್ಷ ರೂಪಾಯಿ ಮುಳುಗಾಯಿ ಹಾಕ್ತಿತ್ತು. ಇಲ್ಲಿ ಹರಿದ್ರೆ ತೋಳರಿರಲಿಲ್ಲ. ಆ ಟೈಮ್ನಲ್ಲಿ ನಾನು ಏನು ಮಾಡಿದೆ, ಬಡವರಿಗೆ ಬಡವರು ಎಲ್ಲೆಲ್ಲಿಲ್ಲದೆ ಎಲ್ಲ ಹಂಚಿದೆ ಸರ್. ನಾನು ಜನ ಯಾರು ಸಿಗ್ತಾರೆ ನಾನು ಸ್ವಂತ ಖರ್ಚಿನಲ್ಲಿ ಅವರೆಲ್ಲ ಹಂಚಿದೆ ಸರ್, ಒಳ್ಳೆ ಬೆಳೆ ಬೆಳೆದಿದ್ದಾರೆ. ಅದೇ ಈಗ ನಾವು ಯಾರಾದರೂ ಯುವಕರು, ಹೊಸ ಯುವಕರು ಕೃಷಿ ಮಾಡಬೇಕಂತ ಆಸೆಯಿಂದ ಆಸಕ್ತಿ ವಹಿಸ್ಕೊಂಡವರಿದ್ರೆ ಅವ್ರು ನಿಮ್ಮನ್ನು ಸಂಪರ್ಕಿಸಿದರೆ ನೀವು ಅವರಿಗೆ ಮಾಹಿತಿ ತರಬೇತಿ ಈ ಥರದ್ದು ಕೊಡಲಿಕ್ಕೆ ಮುಂದೆ ಬರ್ತೀರಾ? ಬರ್ತೀವಿ ಸರ್. ನಿಮ್ಮನ್ನು ಹುಡುಕಾಡ್ಕೊಂಡು ಬಂದು ನಿಮ್ಮ ತೋಟ ನೋಡಲಿಕ್ಕೆ ಬರೋರಿಗೆ ಆಸಕ್ತಿ ಇರ್ಬೋದು ಕೆಲವರಿಗೆಲ್ಲ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ? ಸರ್, ನನ್ನ ದೂರವಾಣಿ ಸಂಖ್ಯೆ 81-97-53-59 ಸರ್, ಹಡಗಲಿ ತಾಲೂಕು ಮುದೇನೂರು ಸರ್. ಒಳ್ಳೆಯದು ಎಸ್ ಮೆಹಬೂಬ್ ಜಾನ್ ಅವರೇ, ಸುಮಾರು 1.5 ಎಕರೆಯಲ್ಲಿ ಅರಣ್ಯ ಕೃಷಿ ಮತ್ತು ತೋಟಗಾರಿಕೆಯ ಬೆಳೆಗಳು ಜೊತೆಗೆ ತರಕಾರಿ ಬೆಳೆಗಳನ್ನೆಲ್ಲ ಬೆಳೆದಿದ್ದೀರಾ, ನಿರಂತರ ಆದಾಯವನ್ನು ನೀವು ಕಾಣ್ತಾ ಇದ್ದೀರಿ, ಜೊತೆಗೆ ಆ ಬರ್ತಕ್ಕಂಥ ಆದಾಯವನ್ನೇ ಮತ್ತೆ ನೀವು ಈ ಭೂಮಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಹಿತ ತೊಡ್ಕೊಂಡಿದ್ದೀರಿ. ಕೇಳಿದ್ರೆ ಕೇಳಿದ್ರಲ್ಲ, ನಮ್ಮ ಎಸ್ ಮೆಹಬೂಬ್ ಜಾನ್ ಅವರು ಒಂದು